ಯೇಸುಕ್ಕೆ ಬಿನಾ ಜೀವನ್ ಅಧೂರ ಹೇ ಪರಮೇಶ್ವರ ಮೇರಾ ಮಹಾನ್ ಹೇ ಉಸ್ಕೆ ಬಿನಾ ಜೀವನ್ ಅಧೂರ ಹೇ ಜಿಯುಂಗಾ ಮರುಂಗಾ ಕರುಂಗಾ ಉಸ್ಕೆ ಲಿಯೆ ಜಿಯುಂಗಾ ಮರುಂಗಾ ಮೈಂ ಉಸ್ಕೆ ಲಿಯೆ ಮೈಂ ಸಬ್ ಕುಚ್ ಕರುಂಗಾ ಉಸ್ಕೆ ಲಿಯೆ ಪರಮೇಶ್ವರ ಮೇರಾ ಮಹಾನ್ ಹೇ ಉಸ್ಕೆ ಬಿನಾ ಜೀವನ್ ಅಧೂರ ಹೇ ಜಿಯುಂಗಾ ಮರುಂಗಾ ಮೈಂ ಉಸ್ಕೆ सब कुछ करूंगा उसके लिए, जीऊंगा मरूंगा मैं उसके लिए, मैं सब कुछ करूंगा उसके लिए। परमेश्वर मेरा महान है, उसके बिना जीवन अधूरा है। उसके लिए परमेश्वर मेरा महान है, उसके बिना जीवन अधूरा है। परमेश्वर मेरा महान है, उसके बिना जीवन अधूरा।